ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ. ನಿಸರ್ಗ ಜ್ಞಾನಾಮೃತ. ತರಕಾರಿ ಬೆಳೆಗಳಲ್ಲಿ ಕಂಡುಬರುವ ರೋಗಗಳು ಮತ್ತು ನಿರ್ವಹಣೆ ಈ ಕುರಿತು ಅರಭಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕೆಯ ಮಹಾವಿದ್ಯಾಲಯದ ಸಸ್ಯರೋಗಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ವಿ ಕಾಂತರಾಜು ಅವರೊಡನೆ ಸಂದರ್ಶನ. ಸಂದರ್ಶಕರು ಗಿರೀಶ್ ವಿ ಪಾಟೀಲ್. ನಮಸ್ಕಾರ ಡಾಕ್ಟರ್ ಕಾಂತರಾಜು ಅವರೇ. ನಮಸ್ಕಾರ ಸರ್. ತಾವು ಅರಭಾವಿಯಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಸಸ್ಯರೋಗಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ನಮ್ಮ ರೈತರು ಬೇರೆ ಬೇರೆ ತರಹದ ಅನೇಕ ತರಕಾರಿ ಬೆಳೆಗಳನ್ನು ಬೆಳೀತಾ ಇರ್ತಾರೆ. ಇವುಗಳಿಗೆ ಹಲವಾರು ತರಹದ ರೋಗಗಳು ತೊಂದರೆ ಮಾಡ್ತಾ ಇರ್ತವೆ. ಹೌದು. ಆದ್ದರಿಂದ ಈ ದಿವಸ ತಾವು ಈ ತರಕಾರಿ ಬೆಳೆಗಳಿಗೆ ಸಾಮಾನ್ಯವಾಗಿ ಕಂಡುಬರುವಂಥ ರೋಗಗಳು ಯಾವುವು, ಅವುಗಳ ಲಕ್ಷಣಗಳು ಹೇಗಿರ್ತವೆ, ಮತ್ತು ಅವು ಯಾವ ರೀತಿ ತೊಂದರೆ ಮಾಡ್ತವೆ, ಅವನ್ನು ಹತೋಟಿ ಮಾಡೋದು ಹೇಗೆ, ಇಂಥ ವಿಷಯಗಳನ್ನು ತಿಳಿಸ್ಕೊಟ್ರೆ ಭಾಳಷ್ಟು ಅನುಕೂಲ ಆಗುತ್ತೆ. ಮುಖ್ಯವಾಗಿ ಯಾವ್ಯಾವ ಥರದ ರೋಗಗಳು ತರಕಾರಿ ಬೆಳೆಗಳಿಗೆ ಬರ್ತವೆ ಅನ್ನೋದನ್ನು ಹೇಳ್ತೀರಿ? ನಮ್ಮ ರಾಜ್ಯದ ಒಂದು ತೋಟಗಾರಿಕೆ ಬೆಳೆಗಳಲ್ಲಿ ತರಕಾರಿ ಬೆಳೆಗಳ ಪ್ರಾಮುಖ್ಯತೆ ಎಷ್ಟಿದೆ ಅಂತ ತಮಗೆಲ್ಲ ಗೊತ್ತು. ಈ ತರಕಾರಿ ಬೆಳೆಗಳಿಗೆ ಮೊದಲನೇದಾಗಿ ಈ ಶಿಲೀಂಧ್ರಗಳಿಂದ ಬರುವಂಥ ರೋಗಗಳು, ಎರಡನೆಯದಾಗಿ ದುಂಡಾಣುಗಳಿಂದ ಬರುವಂಥ ರೋಗಗಳು, ಮೂರನೆಯದಾಗಿ ನಂಜಾಣುವಿನಿಂದ ಬರುವಂಥ ರೋಗಗಳು, ನಾಲ್ಕನೇದು ಸಸ್ಯ ಜಂತುಹುಳುಗಳಿಂದ ಬರುವಂಥ ರೋಗಗಳು. ಈ ನಾಲ್ಕು ಮುಖ್ಯವಾದ ಗುಂಪುಗಳನ್ನ ನಾವು ಮಾಡಬಹುದು. ಇವೆಲ್ಲ ಬೇರೆ ಬೇರೆ ತರ ಬರುವಂತ ರೋಗಗಳು, ಬೇರೆ ಬೇರೆ ರೋಗಾಣುಗಳಿಂದ ರೋಗಗಳು. ಈಗ ಶಿಲೀಂಧ್ರಗಳಿಂದ ಯಾವ್ಯಾವ ರೋಗಗಳು ಬರ್ತವೆ ಅಂತ ಈಗ ನೋಡಿ, ತರಕಾರಿ ಬೆಳೆಯಲ್ಲಿ ನಮಗೆ ಪ್ರಮುಖವಾಗಿ ಒಂದು ಸಸಿ ಬೇರು ಕೊಳೆ ರೋಗ ಅಂತೇಳಿ ಪ್ರಮುಖವಾಗಿ ಕಂಡು ಬರುತ್ತೆ. ಅದಾದ ನಂತರ ಈ ಫಿಜಿಯರಿಯಂ ಸೊರಗು ರೋಗ ಅಂತೇಳಿ ಕಂಡು ಬರುತ್ತೆ. ಅದಾದ ನಂತರ ಈ ಟೊಮೆಟೊ ಬೆಳೆಯಲ್ಲಿ ಮೊದಲನೇ ಅಂಗಮಾರಿ ರೋಗ ಅಂತ ಕಂಡು ಬರುತ್ತೆ. ಮೆಣಸಿನಕಾಯಿಲಿ ಬೂದಿ ರೋಗ ಅಂತ ಕಂಡು ಬರುತ್ತೆ. ಆಮೇಲೆ ಇನ್ನೊಂದು ಮೆಣಸಿನಕಾಯಿಲಿ ಕಪ್ಪು ಕೊಳೆ ರೋಗ ಅಥವಾ ಹಣ್ಣು ಕೊಳೆ ರೋಗ ಅಂತೇಳಿ ಕಂಡು ಬರುತ್ತೆ. ಸಾಮಾನ್ಯವಾಗಿ ಇವು ಪ್ರಮುಖವಾಗಿ ಕಂಡು ಬರುವಂಥ ರೋಗಗಳು, ಅದರಲ್ಲೂ ಮುಖ್ಯವಾಗಿ ಮುಂಗಾರಿನ ಬೆಳೆಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂಥ ರೋಗಗಳು. ಶಿಲೀಂಧ್ರಗಳು. ಈ ಸಸಿ ಬೇರು ಕೊಳೆ ರೋಗ ಬಂತು ಅಂದರೆ ಹೇಗಿರುತ್ತೆ, ಯಾವ ರೀತಿ ತೊಂದರೆ ಮಾಡುತ್ತೆ ಇದು? ಮೊದಲಿಗೆ ನಾವು ತರಕಾರಿ ಬೆಳೆಗಳನ್ನು ಬೆಳೆಯಬೇಕಾದ್ರೆ ಸಸಿ ಮಡಿಗಳನ್ನು ಮಾಡಿ ಸಸಿಗಳನ್ನು ಬೆಳೆಸೋದು ಸರ್ವೇ ಸಾಮಾನ್ಯ. ಈ ಸಸಿ ಬೇರು ಕೊಳೆ ರೋಗ ಏನಿದೆಯಲ್ಲ, ಇದು ಸಸಿಗಳ ಹಂತದಲ್ಲಿ ಬರುವಂಥ ರೋಗ. ಇದು ಬೀಜವನ್ನು ಬಿತ್ತನೆ ಮಾಡಿದಾಗ ಅದು ಮೊಳಕೆ ಹೊಡೆಯೋದಕ್ಕಿಂತ ಮುಂಚಿತವಾಗಿ ಕೂಡ ಗಿಡ ಸಾಯ್ಬೋದು, ಮೊಳಕೆ ಹೊಡೆದ ನಂತರ ಕೂಡ ಗಿಡಗಳು ಸಾಯ್ಬೋದು. ಸೊ ಇದು ಶಿಲೀಂಧ್ರದಿಂದ ಬರುವಂಥ ರೋಗ ಮತ್ತು ಮಣ್ಣಿನಲ್ಲಿ ಇರುವಂಥ ರೋಗ, ಬೀಜದಿಂದ ಬರುವಂಥ ರೋಗ ಸಾಮಾನ್ಯವಾಗಿ ಸಸಿಮಡಿಗಳಲ್ಲೇ ಕಂಡುಬರುತ್ತೆ. ರೈತರು ಕೆಲವರು ಸಸಿಮಡಿಗಳನ್ನು ತಾವೇ ಮಾಡ್ತಾರೆ. ಈಗಂತೂ ಕೆಲವು ನರ್ಸರಿಯಲ್ಲಿ ನೆಟ್ ಪಾಟ್ಗಳನ್ನು ಹಾಕಿ ಮಾಡುವಂಥ ಒಂದು ತಂತ್ರಜ್ಞಾನ ಕೂಡ ಬಂದಿದೆ. ಆಗಲೇ ಹೇಳ್ದಂಗೆ ಮೊಳಕೆ ಹೊಡೆಯೋದಕ್ಕಿಂತ ಮುಂಚಿತವಾಗಲೂ ಗಿಡ ಸಾಯ್ಬೋದು. ಮೊಳಕೆ ಹೊಡೆದ ನಂತರ ಏನಾಗುತ್ತೆ, ಒಂದು ವಾರ 10 ದಿವಸ ಆದಮೇಲೆ ಗಿಡಗಳು ಬೆಳೆದ್ಮೇಲೆ ಈ ಮಣ್ಣಿಗೆ ಹೊಂದಿಕೊಂಡಿರುವಂಥ ಈ ಬೇರಿನ ಏನಿದೆಯಲ್ಲ ಕಾಂಡದ ಭಾಗ, ಅದು ಕೊಳೆಯೋಕ್ಕೆ ಪ್ರಾರಂಭ ಆಗುತ್ತೆ. ಈ ರೀತಿಯಾಗಿ ಕೊಳೆತ ಸಸಿಗಳು ಏನಾಗ್ತವೆ, ಈ ಮೇಲಿನ ಭಾಗದ ಭಾರವನ್ನು ತಡಿಲಾರದೆ ನೆಲದ ಮೇಲೆ ಹೊರಗೆ ಬೀಳ್ತಾವೆ. ಈ ಸಸಿಮಡಿಗಳನ್ನ ತಾವು ನೋಡ್ತಿರೋದು, ಸಸಿಗಳು ಗುಂಪು ಗುಂಪಾಗಿ ಸಾಯ್ತಾ ಇರೋದು ಅಲ್ಲಲ್ಲಲ್ಲಲ್ಲ. ಇದು ಭಾಳ ಪ್ರಮುಖವಾಗಿ ಕಂಡು ಬರುತ್ತೆ. ಇದು ಯಾಕೆ ಕಂಡು ಬರುತ್ತೆ ಪ್ರಮುಖವಾಗಿ ಜಾಸ್ತಿ ಅಂದರೆ, ಈ ಸಸಿಮಡಿಗಳಲ್ಲಿರುವಂಥ ಹೆಚ್ಚಿನ ತೇವಾಂಶ ಭಾಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಜಾಸ್ತಿ ನೀರು ಹಾಕುವುದು, ಜಾಸ್ತಿ ಮಳೆ ಬಂದಾಗ ಹಾಗೆ ಬಿಡುವುದು, ಸೊ ತೇವಾಂಶ ಹೆಚ್ಚಾದಾಗ ಇದು ಜಾಸ್ತಿ ಆಗುತ್ತೆ. ಆಮೇಲೆ ಮಡಿ ಕೆಲವು ಟೈಮಲ್ಲಿ ರೈತರು ಮಾಡಿದಾಗ ಏರ್ ಮಡಿಗಳನ್ನು ಮಾಡೋದಿಲ್ಲ, ಹಂಗೆ ಭೂಮಿಯ ಸಮ್ಮುಖ ಮಡಿಗಳನ್ನು ಮಾಡಿದಾಗ ನೀರು ಬಸ್ತು ಹೋಗೋದೇ ಇಲ್ಲ. ಅಂಥ ಸಮಯದಲ್ಲಿ ಮಳೆ ಬಂದಾಗಲಿ ನೀರು ಜಾಸ್ತಿ ನೀರು ಇದ್ದಾಗ ಏನಾಗುತ್ತೆ, ನಮಗೆ ಜಾಸ್ತಿ ಆಗುತ್ತೆ. ಆಮೇಲೆ ಉಷ್ಣಾಂಶ, ದಿನದ ಉಷ್ಣಾಂಶ 30-35 ಡಿಗ್ರಿ ಸೆಂಟಿಗ್ರೇಡ್ ಇದ್ದರೂ ಕೂಡ ಈ ರೋಗಕ್ಕೆ ಭಾಳ ಪೂರಕವಾಗಿರ್ಬೋದು, ಆಮೇಲೆ ರೋಗ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಲಕ್ಷಣಗಳು. ಮತ್ತೆ ಇದರ ಹತೋಟಿ ಹೇಗಿರ್ತೀರಿ? ರೈತರು ಸಾಮಾನ್ಯವಾಗಿ ತಾವು ಏನು ಮಾಡ್ಕೋಬೋದಪ್ಪ ಅಂದರೆ, ಬೀಜಗಳನ್ನು ತಂದಾಗ ಮೊದಲಿಗೆ ಅದಕ್ಕೆ ಬೀಜೋಪಚಾರವನ್ನು ಮಾಡೇ ಬಿತ್ತನೆ ಮಾಡಬೇಕು. ಇದು ನನ್ನ ಒಂದು ಸಲಹೆ ಅಥವಾ ಮನವಿ ರೈತರ ಬಾಂಧವರಿಗೆ ಏನಪ್ಪ ಅಂದರೆ, ಯಾವುದೇ ಬೀಜಗಳನ್ನು ಯಾವುದೇ ತಳಿಗಳ ಅಥವಾ ಯಾವುದೇ ಬೆಳೆಗಳಿದ್ರೂ ಕೂಡ ತಾವು ಬೀಜೋಪಚಾರವನ್ನು ಮಾಡೇ ಬಿತ್ತನೆ ಮಾಡಿ ಅಂತ ಒಂದು ಸಾಮಾನ್ಯ ಸಲಹೆ ಇದ್ದು, ಈ ಒಂದು ರೋಗಕ್ಕೂ ಕೂಡ ತಾವು ದಯವಿಟ್ಟು ಬೀಜೋಪಚಾರವನ್ನು ಮಾಡೇ ಬಿತ್ತನೆ ಮಾಡಬೇಕು. ಸೊ ಈ ಬೀಜೋಪಚಾರ ಯಾವುದರಿಂದ ಮಾಡಬೇಕಪ್ಪ ಅಂದರೆ, ಥೈರಾಮ್ 75 WP ಅಂತ ಒಂದು ಬರುತ್ತೆ, ಅಥವಾ ಕ್ಯಾಪ್ಟಾನ್ 80 WP ಅಂತ ಬರುತ್ತೆ, ಅಥವಾ ಮೆಟಲಾಕ್ಸಿಲ್ MZ ಇದು 72 WP ಅಂತ ಬರುತ್ತೆ. ಸೊ ಈ ಒಂದು ಶಿಲೀಂಧ್ರ ನಾಶಕಗಳನ್ನು 2 g/1 kg ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆಯನ್ನು ಮಾಡಬೇಕು. ಒಂದು ಪಕ್ಷ ಇವೆಲ್ಲ ನಾವು ಏನಾದರೂ ಸಾವಯವದಲ್ಲಿ ಮಾಡಬೇಕು ಅನ್ನೋ ಇತ್ತಪ್ಪ ಅಂದರೆ, ಅಂಥ ರೈತರು ಈ ಟ್ರೈಕೋಡರ್ಮದ ಜೀವಾಣು ಇದೆಯಲ್ಲ ಅದು, ಅಥವಾ ಸೂಡೋಮೋನಸ್ ಫ್ಲೋರಿಸೆನ್ಸ್ ಅಂತ ಬರುತ್ತೆ, ಅದನ್ನು 1 kg ಬೀಜಕ್ಕೆ 4 g/1 kg ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಇದು ಮೊದಲನೇದು. ಇದು ಇನ್ನೊಂದೇನೆಂದರೆ, ಸಸಿ ಮಡಿಗಳನ್ನು ರೈತರೇ ಅವರೇ ತವರೇ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಭೂಮಿಗೆ ಸಮಾನಾಂತರವಾಗಿ ಸಸಿ ಮಡಿಗಳನ್ನು ಮಾಡಬಾರ್ದು. ಅಂದರೆ ಏರುಮಡಿಗಳನ್ನು ಮಾಡಬೇಕು, ಭೂಮಿಯಿಂದ ಒಂದು 6 in ಮೇಲಕ್ಕೆ ಏರುಮಡಿಗಳನ್ನು ಮಾಡಿ ಆ ನೀರು ಚೆನ್ನಾಗಿ ಬಸ್ತೋಗುವಂತೆ ನೋಡಿಕೊಳ್ಳಬೇಕು. ಇದು ತುಂಬ ಇಂಪಾರ್ಟೆಂಟ್ ಇದು ರೈತರಿಗೆ. ಸೊ ಒಂದು ಪಕ್ಷ ಏನಾದರೂ ಇವು ನಾವು ಸಸಿಗಳನ್ನು ಹಾಕಿದಾಗ ಈ ರೋಗ ಕಂಡು ಬಂದರೆ, ಸಾಯ್ತಾರದು ಕಂಡು ಬಂದರೆ, ಅಂಥ ಒಂದು ಸಸಿ ಮಡಿಗೆ ಏನು ಮಾಡಬೇಕಪ್ಪ ಅಂದರೆ, ಈ ಮೆಟಲಾಕ್ಸಿಲ್ MZ ಅಂತೇಳಿ ಒಂದು ಔಷಧಿ ಏನಿದೆಯಲ್ಲ, ಅಥವಾ ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಏನು ಔಷಧಿ ಇದೆಯಲ್ಲ, ಸೊ ಈ ತಾಮ್ರದ ಆಕ್ಸಿಕ್ಲೋರೈಡನ್ನು 1 liter ನೀರಿಗೆ 3 g ಮಿಶ್ರಣ ಮಾಡ್ಕೊಂಬಿಟ್ಟು ಆ ರೋಗ ಬಂದಂಥ ಸಸಿ ಮಡಿಗಳಿಗೆ ಒಂದು ನಾವು ಸಿಂಪಡಣೆ ಮಾಡಬೇಕು. ಸೊ ಅಥವಾ ಮೆಟಲಾಕ್ಸಿಲ್ MZ ಆದರೆ 1 liter ನೀರಿಗೆ 2 g/1 kg ಮಿಶ್ರಣ ಮಾಡಿಕೊಂಡು ಅಥವಾ ಏನು ಮಾಡಬೇಕು, ಅದು ಸಸಿ ಮಡಿಗೆ ಹಾಕಬೇಕು. ಇಷ್ಟು ಮಾಡಿದರೆ ಸಾಕಾಗುತ್ತೆ ಈ ಸಸಿ ಬೇರು ಕೊಳೆ ರೋಗದ ಹತೋಟಿಯನ್ನು ಮಾಡುವುದು. ಇನ್ನೊಂದು ತಾವು ಹೇಳಿದ್ದು ಫ್ಯೂಜರಿಯಂ ಸೊರಗು ರೋಗ, ಇದು ಕೂಡ ತರಕಾರಿ ಬೆಳೆಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡು ಬರುವಂತಹ ರೋಗ, ಅದರಲ್ಲೂ ಸ್ವಲ್ಪ ತೇವಾಂಶ ಜಾಸ್ತಿ ಆದಾಗ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಕೂಡ ಹೇಳ್ಬೋದು ನಾವು. ಇದು ಕೂಡ ಶಿಲೀಂಧ್ರದಿಂದ ಬರುವಂತ ರೋಗ ಇರೋದ್ರಿಂದ ಸಾಮಾನ್ಯವಾಗಿ ಗಿಡ ಒಂದು ತರಕಾರಿ ನಾವು ಟೊಮೆಟೊ ಬದನೆ ಅಥವಾ ಮೆಣಸಿನಕಾಯಿ ಯಾವುದೇ ಇದ್ದರೂ ಕೂಡ ಈ ಹೂವು ಆಡುವ ಹಂತಕ್ಕೆ ಅಥವಾ ಕಾಯಿ ಬಿಡುವ ಹಂತಕ್ಕೆ ಬಂದಾಗ ಸಾಮಾನ್ಯವಾಗಿ ಗಿಡ ನಿಧಾನವಾಗಿ ಒಣಗುವಂಥ ಚಿಹ್ನೆಗಳು ಕಂಡುಬರುತ್ತೆ. ಇದು ಒಂದು ಬಹಳ ಸ್ಪಷ್ಟವಾದ ಚಿಹ್ನೆ ಅಂತ ಹೇಳ್ಬೋದು. ಹೂವಾಡುವ ಹಂತಕ್ಕೆ ಬಂದಾಗ ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತೆ, ನಿಧಾನಕ್ಕೆ ಇವತ್ತು ಸ್ವಲ್ಪ ಒಣಗುತ್ತೆ, ನಾಳೆ ಸ್ವಲ್ಪ ಒಣಗುತ್ತೆ, ಒಂದು ವಾರದ ನಂತರ ಪೂರ್ತಿಯಾಗಿ ಗಿಡ ಸ್ವರ್ಗಿ ಹೋಗುತ್ತೆ. ಸೊ ಇದು ನಿಧಾನವಾಗಿ ಸರ್ವ ಶಿಲೀಂಧ್ರದ ರೋಗ ಅಂತ ಕೂಡ ಕರಿಬೋದು ನಾವು. ಸಾಮಾನ್ಯವಾಗಿ ಒಂದು ಕಡೆಯಿಂದ ಒಣಗ್ತು ಭೂಮಿಯಲ್ಲಂದರೆ ಪೂರ್ತಿ ಒಂದು ಸಾಲು ಪೂರ್ತಿ ಒಣಗ್ತಾ ಇರುತ್ತೆ, ಇದು ಸಾಮಾನ್ಯವಾಗಿ ಕಂಡು ಬರ್ತಿದೆ. ಸೊ ಭೂಮಿಯ ಮೇಲ್ಭಾಗದಲ್ಲಿ ಗಿಡಗಳೆಲ್ಲ ಎಲೆಗಳೆಲ್ಲ ಹಳದಿಯಾಗಿ ಗಿಡಗಳೆಲ್ಲ ಬಾಡಿ ಸೊರಗಿ ಹೋಗ್ಬಿಡುತ್ತೆ. ಸೊ ಈ ಬೇರಿನ ಭಾಗ ಕಟ್ ಮಾಡಿ ನೋಡಿದಾಗ, ಸೊ ಬೇರಿನ ಏನು ಮಧ್ಯದ ಒಂದು ನೀರಿನ ನಾಳಗಳಿರ್ತಾವಲ್ಲ, ಅದರ ಶಿಲೀಂಧ್ರದಿಂದ ತುಂಬಿ ಎಲ್ಲ ಕೊಳತೋಗಿರುತ್ತೆ. ಸೊ ಆದ್ದರಿಂದ ನಾವೇನೇ ಗೊಬ್ಬರ ಅಥವಾ ನೀರು ಕೊಟ್ಟರು ಬೇರೆ ಎಳ್ಕೊಳೋದಿಲ್ಲ, ಸೊ ಮೇಲೆ ಗಿಡಗಳು ಒಣಗೋಗ್ಬಿಡುತ್ತೆ. ಇದು ಸಾಮಾನ್ಯವಾಗಿ ಕಂಡು ಬರುವಂಥ ರೋಗ, ಇದು ಎಲ್ಲ ತರಕಾರಿ ಬೆಳೆಗಳಲ್ಲಿ ಕಂಡು ಬರುತ್ತೆ. ಇದು ಹಾಗಾದರೆ ಇದನ್ನು ನಿಯಂತ್ರಣ ಮಾಡೋದು ಹೇಗೆ ಅಂತ, ಈಗ ರೈತರು ಮೊದಲಿಗೆ ಏನು ಮಾಡಬೇಕಪ್ಪ ಹೇಳಿದಾಗೆ ಬೀಜೋಪಚಾರವನ್ನು ಮಾಡ್ಕೋಬೇಕು. ಮೊದಲಿಗೆ ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಒಂದು ಬೇಕಾದರೆ ಅವರು ಕಾರ್ಬನ್ ಡೈಸಿಮ್ ಅಂತೇಳಿ ಒಂದು ಪೌಡರ್ ಬರುತ್ತೆ, ಅದರಿಂದ 1 kg ಬೀಜಕ್ಕೆ 2 g ಅಂತ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ಬೋದು. ಸೊ ಇಲ್ಲ ಶಿಲೀಂಧ್ರ ನಾಶಗಳನ್ನ ಮಾಡಬೇಕಪ್ಪ ಅಂದರೆ ಜೈವಿಕವಾಗಿ ಮಾಡಬೇಕಂದ್ರೆ ಟ್ರೈಕೋಡರ್ಮ ಅಥವಾ ಸೂಡೋಮೋನಸ್ ಫ್ಲೋರಿಸೆನ್ಸಿಂದ 4 g ಪ್ರತಿ kg ಬೀಜಕ್ಕೆ ಮಾಡಿ ಮಾಡ್ಬೋದು. ಸೊ ಇದಕ್ಕಿಂತ ಮುಂಚಿತವಾಗಿ ನಾವು ಏನು ಮಾಡಬೇಕಂದ್ರೆ, ಈಗ ಮುಖ್ಯ ಭೂಮಿಗೆ ಏನು ನಾಟಿ ಮಾಡ್ತೀವಲ್ಲ ನಾವು ತೊಗೊಂಡೋಗಿ ಸಸಿಗಳನ್ನು, ಆ ಭೂಮಿಗೆ ಮೊದಲಿಗೆ ಸಾಕಷ್ಟು ರೈತರು ನಾವೇನಾದರೂ ಹಿಂದಿನ ವರ್ಷ ಜಾಸ್ತಿ ರೋಗ ಕಂಡು ಬಂದಿದ್ದರೆ ಆ ಭಾಗದಲ್ಲಿ ಚೆನ್ನಾಗಿ ಮಾಗಿ ಉಳುಮೆ ಅಥವಾ ಬಿಸಿಲು ಕಾಲದಲ್ಲಿ ಚೆನ್ನಾಗಿ ಉಳುಮೆ ಮಾಡಿ ಆ ಬಿಸಿಲಿಗೆ ಒಡ್ಡೋದ್ರಿಂದ ಭೂಮಿಲಿರುವಂಥ ಶಿಲೀಂಧ್ರಗಳು ಒಂದು ಸತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಾದ ನಂತರ ಮಣ್ಣಿಗೆ ಸಾಕಷ್ಟು ಸಾವಯವ ಗೊಬ್ಬರಗಳನ್ನು ಹಾಕಬೇಕು. ಸಾವಯವ ಗೊಬ್ಬರ ಅಂದರೆ ಈಗ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಎರೆಹುಳ ಗೊಬ್ಬರ ಇರ್ಬೋದು, ಕಾಂಪೋಸ್ಟ್ ಗೊಬ್ಬರ ಇರ್ಬೋದು, ಹಸಿರೆಲೆ ಗೊಬ್ಬರಗಳಿರ್ಬೋದು, ಇವು ಜಾಸ್ತಿ ಭೂಮಿಗೆ ಹಾಕಿದಾಗ ಏನಾಗ್ತವೆ, ಈ ರೋಗಾಣುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಇದಾದ ನಂತರ ಭೂಮಿಗೆ ಟ್ರೈಕೋಡರ್ಮ ಅಥವಾ ಸೂಡೋಮೋನಸ್ ಫ್ಲೋರೆಸೆನ್ಸನ್ನು ತಾವು ಕೊಟ್ಟಿಗೆ ಗೊಬ್ಬರದ ಜೊತೆ ಅದರದ್ದು ಮಿಶ್ರಣ ಮಾಡಿ ಅದಕ್ಕೆ ಮೌಲ್ಯವರ್ಧನ ಮಾಡಿ ಅದಕ್ಕೂ ಕೂಡ ಹಾಕಿದ್ರಪ್ಪ ಅಂದರೆ ಅದರಲ್ಲೂ ಕೂಡ ಏನು ರೋಗಾಣುಗಳ ಸಂಖ್ಯೆ ಕಡಿಮೆ ಮಾಡ್ತವೆ. ಇದರ ಈ ರೀತಿ ಮಾಡ್ಬೋದು. ಒಂದು ಪಕ್ಷ ಬೆಳೆ ಇದ್ದಾಗ ರೋಗ ಕಂಡು ಬಂದರೆ, ಬೆಳೆ ಇದ್ದಾಗ ಏನೋ ಸೊರಗು ರೋಗ ಕಂಡು ಬಂದರೆ ಈ ಕಾರ್ಬನ್ ಡೈಸಿಮ್ ಅಂತೇಳಿ ಒಂದು ಔಷಧಿ ಇದೆ, ಅದನ್ನು 1 liter ನೀರಿಗೆ 1 g/1 kg ಹಾಕ್ಕೊಂಬಿಟ್ಟು ಈ ರೋಗದ ಚಿಹ್ನೆ ಎಲ್ಲೆಲ್ಲಿ ಕಾಣ್ತಾ ಹೋಗಿಡಿದ್ರೆ ಅದು ಬುಡಕ್ಕೆ ತೊಯ್ಯುವಂತೆ ಹಾಕಬೇಕು ನಾವು. ಅಂದರೆ ಬುಡಕ್ಕೆ ಸುರಿಬೇಕು, ಡ್ರೆಂಚಿಂಗ್ ಅಂತ ಹೇಳ್ಕೊಳ್ತೀವಿ ನಾವು. ಸೊ ಅಲ್ಲಿ ಸುರಿದ್ರೆ ಏನಾಗುತ್ತೆ, ನಮಗೆ ಇನ್ನೊಂದು ಗಿಡಕ್ಕೆ ಹೋಗೋದು ತಪ್ಪುತ್ತೆ. ಸೊ ಇದು ಪ್ರಮುಖವಾಗಿ ನೋಡ್ಕೋಬೇಕು. ಇನ್ನೊಂದು ಏನಪ್ಪ ಅಂದರೆ, ಈ ರೋಗ ಬಂದಿರುವಂಥ ಗಿಡದಿಂದ ಆರೋಗ್ಯವಾಗಿರೋಂಥ ಗಿಡಕ್ಕೆ ನೀರು ಹೋಗ್ದಂಗೆ ನೋಡ್ಕೋಬೇಕು, ಹರಿ ನೀರು. ಇದು ಭಾಳ ಪ್ರಮುಖವಾದಂಥ, ಯಾಕಂದ್ರೆ ಮಣ್ಣಿಂದ ಬರುವಂಥ ರೋಗ ಅಲ್ಲಿಗೆ ಹೋಗ್ಬಿಡುತ್ತೆ. ಸೊ ಇದನ್ನು ಪ್ರಮುಖವಾಗಿ ಮಾಡೋದ್ರಿಂದ ಹತೋಟಿಯನ್ನು ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ರೋಗ ತಾವು ಹೇಳಿದ್ದು ಶಿಲೀಂಧ್ರದಿಂದ ಬರುವಂಥದ್ದು ಟೊಮ್ಯಾಟೊ ಎಲೆ ಚುಕ್ಕೆ ರೋಗ ಅಥವಾ ಮೊದಲನೇ ಅಂಗಮಾರಿ ರೋಗ. ಈ ರೋಗ ಸಾಮಾನ್ಯವಾಗಿ ಟೊಮ್ಯಾಟೊ ಬೆಳೆಯುವಂಥ ಎಲ್ಲ ಭಾಗದಲ್ಲೂ ಕಂಡು ಬರುತ್ತೆ. ಅದರಲ್ಲೂ ಮುಂಗಾರಿನಲ್ಲಿ ಭಾಳ ಹೆಚ್ಚಾಗಿ ಕಂಡು ಬರುವಂಥ ರೋಗ, ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡು ಬರುವಂಥ, ಅದಕ್ಕಿದಕ್ಕೆ ಮೊದಲನೇ ಅಂಗಮಾರಿ ರೋಗ ಅಂತಲೇ ಕರೆಯೋದು. ಇದು ಶಿಲೀಂಧ್ರ ಆಲ್ಟರ್ನೇರಿಯ ಸೊಲಾನಿ ಅಂತ ಒಂದು ಶಿಲೀಂಧ್ರ ಇದೆ, ಅದರಿಂದ ಬರುವಂಥ ರೋಗ. ಇದನ್ನು ಭಾಳ ಸುಲಭವಾಗಿ ಗುರುತಿಸ್ಬೋದು. ಈ ನಾಟಿ ಮಾಡಿದ ನಂತರ ಗಿಡದ ಕೆಳಗಡೆ ಎಲೆ ಏನಿರ್ತಲ್ಲ ಅಲ್ಲಿ ರೋಗ ಸ್ಟಾರ್ಟ್ ಆಗಿಬಿಡುತ್ತೆ. ಕೆಳಗಡೆ ಎಲೆಗಳಲ್ಲಿ ಏನಾಗುತ್ತೆ, ಸಣ್ಣ ಚುಕ್ಕೆಗಳು, ಸಣ್ಣ ಕಂದು ಬಣ್ಣದ ಚುಕ್ಕೆಗಳು ಕಂಡು ಒಂದಕ್ಕೊಂದು ಕೂಡ್ಕೊಂಡು ದೊಡ್ಡ ಚುಕ್ಕೆಗಳಾಗ್ತವೆ. ಸೊ ರೈತರ ಒಂದು ಆಡುಭಾಷೆಯಲ್ಲಿ ಹೇಳಬೇಕಪ್ಪ ಅಂದರೆ, ಇದು ಚುಕ್ಕೆಗಳು ಯಾವ ರೀತಿ ಇರುತ್ತೆ ಅಂದರೆ, ಈ ಏಳು ಸುತ್ತಿನ ಕೋಟೆಯ ಆಕಾರದಲ್ಲಿ ಚುಕ್ಕೆಗಳು ಬರ್ತವೆ. ಸೊ ಏಳು ಸುತ್ತಿನ ಆಕಾರದ ಒಂದು ಚಕ್ರವ್ಯೂಹದ ಥರ ಒಂದು ಚುಕ್ಕೆಗಳು ಕಂಡು ಬರ್ತವೆ. ಈ ಚುಕ್ಕೆಗಳು ಒಂದಕ್ಕೊಂದು ಕೂಡ್ಕೊಂಡು ಎಲೆ ಪೂರ್ತಿ ಒಣಗಿ ಬಿದ್ದೋಗ್ಬಿಡುತ್ತೆ. ಸೊ ಇದು ಸಾಮಾನ್ಯವಾಗಿ ಗಿಡದ ಕೆಳಗಡೆಯಿಂದ ಬಂದು ಸೀದಾ ಮೇಲೆವರೆಗೂ ಬರುತ್ತೆ ಇದು. ಸೊ ಮುಂಗಾರಿನಲ್ಲಿ ಜಾಸ್ತಿ. ಆಮೇಲೆ ಈ ರೋಗ ಎಲ್ಲಿ ಜಾಸ್ತಿ ಇರುತ್ತಪ್ಪ ಅಂದರೆ, ಈಗ ರೈತರು ಏನು ಮಾಡ್ತಾರೆ, ಈ ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಅಂತರ ಕಡಿಮೆ ಕೊಟ್ಟು ನಾಟಿ ಮಾಡೋದು. ತೋಟದಲ್ಲಿ ಅಂದರೆ ಟೊಮೆಟೊ ಬೆಳೆದಿರುವಂಥ ಹೊಲದಲ್ಲಿ ಜಾಸ್ತಿ ಗಾಳಿ ಹಾಡದೇ ಇರೋದು, ಹೆಚ್ಚಾಗಿ ನೀರು ಕೊಡೋದು. ಸೊ ಈ ಥರ ಆದಾಗ ಏನಾಗುತ್ತೆ, ರೋಗ ಜಾಸ್ತಿ ಆಗಿಬಿಡುತ್ತೆ. ಈ ಕಾರಣಗಳಿಂದ ರೋಗ ಹೆಚ್ಚಾಗುತ್ತದೆ. ಮತ್ತೆ ಇದರ ಹತೋಟಿ ಕ್ರಮ, ಈಗ ಇವನ್ನ ಹತೋಟಿ ಮಾಡ್ಬೇಕಂದ್ರೆ ರೈತರು ಫಸ್ಟ್ಗೆ ಏನ್ ಮಾಡ್ಬೇಕಪ್ಪ, ಈ ರೋಗ ಬಂದಿರುವಂತ ಎಲೆಗಳೇನಾಗ್ತಾವ, ಭೂಮಿ ಮೇಲೆ ಬಿದ್ದು ಬಿಟ್ಟಿರ್ತಾವಲ್ಲ ಪೂರ್ತಿಯಾಗಿ ಕೆಳಗಡೆ ಎಲೆಯಿಂದ ಬರೋದ್ರಿಂದ ಅಲ್ಲೇ ಎಲ್ಲ ಒಣಗಿ ಅಲ್ಲೇ ಬಿದ್ದೋಗ್ಬಿಡ್ತಾವ. ಆಮೇಲೆ ಗಿಡದಲ್ಲಿ ಕೂಡ ರೋಗ ಬಂದಿರೋ ಅಲ್ಲೇ ಒಣಗಿ ಅಲ್ಲೇ ಇರ್ತಾವ. ಈ ಎಲೆಗಳನ್ನ ಫಸ್ಟ್ ರೋಗ ಬಂದಿರುವಂತ ಎಲೆನ ತೆಗೆದು ನಾಶ ಪಡಿಸ್ಬೇಕು. ಸೊ ಈ ರೋಗ ಬಂದಿರೋ ನಾಶ ಪಡಿಸದೆ ಜಾಸ್ತಿ ಏನಾದರೂ ಔಷಧಿಗಳು ಹೊಡೆದ್ರು ಕೂಡ ಹತೋಟಿ ಭಾಳ ಕಡಿಮೆ ಆಗುತ್ತೆ. ಫಸ್ಟ್ ಇದನ್ನು ತೆಗೆದು ಬಿಡಬೇಕು, ಭೂಮಿಯಿಂದ ಹೊರಗಡೆ ತೆಗೆದು ಹೊರಗಡೆ ಹಾಕಿ ಸುಟ್ಟಾಕ್ಬಿಡ್ಬೇಕು, ನಂತರ ಔಷಧಿಗಳನ್ನು ಹೊಡಿಬೇಕು. ಸೊ ಇದಕ್ಕೆ ಮುಖ್ಯವಾಗಿ ಈಗ ಕ್ಲೋರೋಥಾಲೋನಿಲ್ ಅಂತೇಳಿ ಒಂದು ಔಷಧಿ ಇದೆ, ಶಿಲೀಂಧ್ರ ನಾಶಕ. ಅದನ್ನು 1 ಲೀಟರ್ ನೀರಿಗೆ 2 ಗ್ರಾಮ್ನಂತೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡ್ಬೋದು. ಇನ್ನೊಂದು ಈಗ ಡೈಫೆನ್ಕೋನಸೋಲ್ ಅಂತೇಳಿ ಇನ್ನೂ ಒಂದು ಔಷಧಿ ಇದೆ, ಅದನ್ನು 1 ಲೀಟರ್ ನೀರಿಗೆ 1 ಮಿಲಿ ಅಂತೆ ಹಾಕಿ ಮಿಶ್ರಣ ಮಾಡ್ಬೋದು. ಅದಕ್ಕಿಂತ ಪ್ರಮುಖವಾಗಿ ಏನು ಮಾಡಬೇಕಪ್ಪ ಅಂದರೆ, ಈ ಸಾಲುಗಳ ಮಧ್ಯೆ ಏನಾಗುತ್ತೆ, ಶಿಫಾರಸು ಮಾಡಿರುವ ಅಂತರದಲ್ಲೇ ನಾಟಿ ಮಾಡಬೇಕು, ಭಾಳ ಹತ್ತಿರ ನಾಟಿ ಮಾಡಬಾರ್ದು. ಆಮೇಲೆ ತೋಟದಲ್ಲಿ ಭಾಳ ಗಾಳಿ ಆಡಬೇಕು, ಸಾಲುಗಳ ಮಧ್ಯೆ ಚೆನ್ನಾಗಿ ಗಾಳಿ ಆಡಬೇಕು. ಸೊ ನೀರನ್ನು ತುಂಬ ಹೆಚ್ಚಾಗಿ ನೀರನ್ನು ಕೊಡಬಾರ್ದು, ಅಲ್ಲಿ ಆದ್ರತೆ ಜಾಸ್ತಿಯಾಗಿ ರೋಗ ಬರೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟನ್ನು ಮಾಡಿಕೊಂಡ್ರೆ ಇದನ್ನು ಹತೋಟಿ ಮಾಡ್ಬೋದು. ಹಾಗೆ ಇನ್ನೊಂದು ರೋಗ ಮೆಣಸಿನಕಾಯಿ ಬೂದಿ ರೋಗ ಅಂತ ತಾವು ಹೇಳಿದ್ರಿ. ಈಗ ಬೂದಿ ರೋಗ ಸರ್ವೇ ಸಾಮಾನ್ಯವಾಗಿ ಕಂಡು ಬರುವಂಥ ರೋಗ. ಸೊ ಈ ರೋಗ ಎಲ್ಲ ಬೆಳೆಗಳಲ್ಲೂ ಸಾಮಾನ್ಯವಾಗಿ ಏನಾಗುತ್ತೆ, ರಾತ್ರಿ ಹೊತ್ತು ತಂಪು ವಾತಾವರಣ ಇದ್ದು ಮುಂಜಾನೆ ಅಥವಾ ಮಧ್ಯಾಹ್ನ ಸ್ವಲ್ಪ ಒಣ ಹವೆ ಇದ್ದರೆ ರೋಗದ ತೀವ್ರತೆ ಜಾಸ್ತಿ ಇರುತ್ತೆ. ಇದು ಮಳೆಗಾಲದಲ್ಲಿರ್ಬೋದು, ಚಳಿಗಾಲದಲ್ಲಿರ್ಬೋದು, ಯಾವಾಗಾದರೂ ಇರ್ಬೋದು. ಸೊ ಈ ರೋಗಕ್ಕೆ ಬಂದಾಗ ತರಕಾರಿ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಶಿಲೀಂಧ್ರ ನಾಶಕಗಳ ಸಿಂಪಡಣೆಯಿಂದಲೇ ಹತೋಟಿ ಮಾಡ್ಬೋದು. ಸೊ ಈಗ ನೀರಿನಲ್ಲಿ ಕರಗೋ ಗಂಧಕ ಇದೆ, 80% ನೀರಿನಲ್ಲಿ ಕರಗುವ ಗಂಧಕ, ಇದನ್ನು 1 ಲೀಟರ್ ನೀರಿಗೆ 3 ಗ್ರಾಮ್ನಂತೆ ಮಿಶ್ರಣ ಮಾಡಿ ಸಿಂಪಡಣೆಯನ್ನು ಮಾಡ್ಬೋದು. ಸೊ ಈಗ ಇತ್ತೀಚೆಗಿರುವಂಥ ಇನ್ನು ಹೊಸ ಶಿಲೀಂಧ್ರ ನಾಶಕ ಅಂದರೆ ಡೈಫೆನ್ಕೋನಸೋಲ್ ಅಂತ ಇದೆ, ಇದು ಕೂಡ 1 ಲೀಟರ್ ನೀರಿಗೆ 1 ಮಿಲಿಯಂತೆ ಮಿಶ್ರಣ ಮಾಡಿ, ಸೊ ರೋಗಕ್ಕೆ ತೀವ್ರತೆಗೆ ಅನುಗುಣವಾಗಿ 1 ಅಥವಾ 2 ಬಾರಿ ಸಿಂಪಡಣೆಯನ್ನು ಮಾಡಿದರೆ ಹತೋಟಿಯನ್ನು ಮಾಡ್ಬೋದು. ಸೊ ಇಷ್ಟು ಮಾಡಿದರೆ ಸಾಕಾಗುತ್ತೆ. ಹಾಗೆ ಇನ್ನೊಂದು ಶಿಲೀಂಧ್ರದಿಂದ ಬರುವಂಥ ರೋಗ ಮೆಣಸಿನಕಾಯಿ ಕಪ್ಪು ಕೊಳೆ ಅಥವಾ ಹಣ್ಣು ಕೊಳೆ ರೋಗ, ಇದು ಕೂಡ ಈ ಕೊಲಟೋಟ್ರೈಕಮ್ ಅಂತೇಳಿ ಒಂದು ಶಿಲೀಂಧ್ರ ಇದೆ. ಇದು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಹೆಚ್ಚಾಗಿ ಬರೋದು, ಅಂದರೆ ಈ ರೋಗ ನೇರವಾಗಿ ಮಳೆಗೆ ಸಂಬಂಧಪಟ್ಟಂಥ ರೋಗ ಅನ್ಬೋದು. ಮಳೆ ಜಾಸ್ತಿ ಆದಾಗೆಲ್ಲ ಈ ರೋಗ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮುಂಗಾರಿನಲ್ಲಿ ರೋಗ ಜಾಸ್ತಿ ಅಂತ ಅನ್ಬೋದು. ಎಲೆಗಳ ಮೇಲೂ ಕಂಡು ಬರುತ್ತೆ, ಹಣ್ಣುಗಳ ಮೇಲೂ ಕಂಡು ಬರುತ್ತೆ ಜಾಸ್ತಿ. ಇದು ಹಣ್ಣುಗಳ ಮೇಲೆ ರೋಗದ ಬಾಧೆ ಉಂಟು ಮಾಡೋದ್ರಿಂದ ಇದು ಹಣ್ಣು ಕೊಳೆ ರೋಗ ಅಥವಾ ಕಪ್ಪು ಕೊಳೆ ರೋಗ ಅಂತೇಳಿ ನಾವು ಕಂಡು ಬರ್ತೀವಿ. ಎಲೆಗಳ ಮೇಲೆ ತೋಬೇಕಪ್ಪ, ಫಸ್ಟ್ ಸಣ್ಣದಾಗಿ ಚುಕ್ಕೆ ಆಕಾರದಿಂದ ರೋಗ ಪ್ರಾರಂಭಗೊಂಡು, ಸೊ ಒಂದಕ್ಕೊಂದು ಚುಕ್ಕೆಗಳು ಸೇರಿಕೊಂಡು ಎಲೆಗಳು ಪೂರ್ತಿಯಾಗಿ ಒಣಗಿ ಮತ್ತು ಉದುರೋಗಿರುವಂಥ ಚಿಹ್ನೆಗಳು ಕಾಣ್ಬೋದು. ಸೊ ಎಲೆಗಳಾದ ನಂತರ ಕಾಯಿಯ ತೊಟ್ಟು ಅಥವಾ ಎಲೆಯ ತೊಟ್ಟು ಅಥವಾ ಸುಳಿ ಎಲ್ಲದಕ್ಕೂ ಬಂದು ಹಣ್ಣುಗಳ ತೊಟ್ಟು ಮೇಲೆ ಬಂದು ಆಮೇಲೆ ಹಣ್ಣುಗಳು ಬಂದು ಹಣ್ಣುಗಳು ಕೊಳೆತು ಬಿದ್ದೋಗುತ್ತೆ. ಆಮೇಲಿಂದ ಈ ಕಾಂಡಗಳು ಏನಿರ್ತಲ್ಲ ಅದ್ರ ಮೇಲೆ ಬಂದು ಮೇಲಿಂದ ಗಿಡಗಳು ಕೂಡ ಒಣಗಿ ಬರುವಂಥ ಚಿಹ್ನೆ ಕಾಣುತ್ತೆ. ಇದನ್ನು ಡೈಬ್ಯಾಕ್ ಅಂತೇಳಿ ನಾವು ಕರಿತೀವಿ ಇದನ್ನು. ಮತ್ತು ಇನ್ನೊಂದು ಹಣ್ಣುಗಳ ಮೇಲೆ ಬಂದಾಗ ಹಣ್ಣುಗಳ ಮೇಲೆ ಚುಕ್ಕೆಗಳು ದೊಡ್ಡ ದೊಡ್ಡ ಕಾಣಿಸ್ಕೊಂಡು ಸೊ ಈ ರೋಗದ ಬಾಧೆ ಜಾಸ್ತಿ ಆದಾಗ ಅದು ಹಣ್ಣು ಕೊಳೆಯೋಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ಸೊ ಮತ್ತು ಕಾಯಿಗಳು ಉದುರುವಂಥ ಚಿಹ್ನೆಗಳನ್ನು ಕಾಣಿಸ್ತೀವಿ. ಇದರಿಂದ ನಾವು ಮಾಗಿದ ಹಣ್ಣು ಕೊಳೆ ರೋಗ ಅಂತ ಕೂಡ ಇದನ್ನು ಕರಿಬೋದು. ಸಾಮಾನ್ಯವಾಗಿ ಇದು ಒಣಮೆಣಸಿನಕಾಯಿ ಎಲ್ಲಿ ಮಾಡುವಂಥ ಒಂದು ಬೆಳೆ ಇರ್ತಲ್ಲ ರೈತರು ಬೆಳೀತಾರೆ ಅಲ್ಲಿ ಜಾಸ್ತಿ ಅಂತ ಅನ್ಬೋದು ಪೂರ್ತಿಯಾಗಿ ಇದನ್ನು. ಸೊ ಈಗ ನೀವು ಬಂದರೆ ಈಗ ಹಾವೇರಿ ಜಿಲ್ಲೆ ಅಥವಾ ರಾಯಚೂರು ಜಿಲ್ಲೆ, ಸೊ ಈಗ ನಾವೇನು ಬೆಳಿತೀವಲ್ಲ ಬಾಡಿಗೆ ಮೆಣಸಿನಕಾಯಿ ಅವನ್ನೇನು ಬೆಳಿತೀವಲ್ಲ ಅಂಥ ಕಡೆ ಜಾಸ್ತಿ ಮಳೆಗೆ ಅನುಗುಣವಾಗಿ ಬರುತ್ತೆ. ಇದು ಮಳೆ ಜಾಸ್ತಿ ಆಯ್ತಂದ್ರೆ ರೋಗ ಜಾಸ್ತಿ ಆಯ್ತು ಅಂತ, ಮಳೆ ಕಡಿಮೆ ಆಯ್ತಂದ್ರೆ ರೋಗ ಕಡಿಮೆ ಆಯ್ತಪ್ಪ ಅಂತ, ಆ ಥರ ಒಂದು ವಿಶಿಷ್ಟತೆ ಇದೆ ರೋಗದ. ಹಾಗಾದರೆ ಇದನ್ನು ಹತೋಟಿ ಮಾಡೋದು ಹೇಗೆ ಅಂತ? ಇದನ್ನು ಕೂಡ ಇದು ಬೀಜೋಪಚಾರ ಮಾಡೇ ಬಿತ್ತನೆ ಮಾಡಬೇಕು ರೈತರು ಕೂಡ. ಸೊ ಇದಕ್ಕೆ ಥೈರಾಮ್ ಅಥವಾ ಕ್ಯಾಪ್ಟಾನ್ ಅಥವಾ ಏನು ಶಿಲೀಂದ್ರ ನಾಶಕ ಇದೆ, 1 kg ಬೀಜಕ್ಕೆ 2 gram ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಸೊ ಇನ್ನು ಬೆಳವಣಿಗೆ ಹಂತದಲ್ಲಿ ಬಂತಪ್ಪ ಅಂದರೆ ಒಂದು 15 ದಿವಸಗಳ ಅಂತರದಲ್ಲಿ ಒಂದು ಈ ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಬರುತ್ತೆ, ಅದು 3 gram 1 liter ನೀರಿಗೆ. ಸೊ ಇಲ್ಲಪ್ಪ ಅಂದರೆ ಮ್ಯಾಂಕೋಸಬ್ ಅಂತ ಬರುತ್ತೆ, ಅದು 2 gram 1 liter ನೀರಿಗೆ, ಅಥವಾ ಡೈಫೆನ್ಕೋನಸೋಲ್ ಅಂತೇಳಿ ಔಷಧಿ ಹೇಳಿದ್ರು ಅದು 1 milli 1 liter ನೀರಿಗೆ. ಇವು ಯಾವುದಾದ್ರೂ 15 ದಿವಸಗಳ ಅಂತರದಲ್ಲಿ ರೋಗದ ತೀವ್ರತೆ ಅನುಗುಣವಾಗಿ 2-3 ಬಾರಿ ಸಿಂಪರಣೆಯನ್ನು ಮಾಡಿದರೆ ಹತೋಟಿನ ಮಾಡ್ಬೋದು. ಈ ರೀತಿ ಮುಖ್ಯವಾಗಿ ತಾವು ಹೇಳೋದು ಬೀಜೋಪಚಾರ ಮಾಡೋದೇ ಬಹಳ ಒಳ್ಳೆಯದು, ಬಹಳ ಪ್ರಮುಖವಾದಂಥ ಘಟ್ಟ, ಸುಲಭವಾಗಿ ಮತ್ತು ಬಹಳ ಚೆನ್ನಾಗಿ ರೋಗ ಹತೋಟಿ ಮಾಡ್ಬೋದು, ರೋಗ ಹತೋಟಿ ಮಾಡ್ಬೋದು. ಆ ನಂತರ ಸಿಂಪರಣೆ ಮಾಡೋದಾಗಲಿ ಇನ್ನಿತರ ಕ್ರಮ ಪಾಲಿಸೋದಾಗಲಿ ಬಹಳ ಕಷ್ಟ ಆಗುತ್ತೆ. ದಯವಿಟ್ಟು ರೈತರು ಯಾರೂ ಮರಿಬಾರ್ದು ಈ ಒಂದು ತಾಂತ್ರಿಕತೆನ. ಯಾವುದೇ ಬೆಳೆ ಇದ್ರು ಅದಕ್ಕೆ ತಕ್ಕಂತ ಒಂದು ಔಷಧಿಯನ್ನ ಬೀಜೋಪಚಾರಕ್ಕಾಗಿ ಬಳಸಿ ಬೀಜೋಪಚಾರ ಮಾಡಿ, ರಾಸಾಯನಿಕ ಇರಲಿ ಅಥವಾ ಜೈವಿಕ. ಹಾಗೆ ಈ ದುಂಡಾಣು ಸೊರಗು ರೋಗಗಳು ಕೂಡ ಬರ್ತವೆ ಅಂತ ತಾವು ಹೇಳಿದ್ರಿ, ಇವು ದುಂಡಾಣುವಿನಿಂದ ಬರುವಂತದ್ದು. ಹೌದು, ಇದು ಹೇಗೆ? ಈಗ ತರಕಾರಿ ಬೆಳೆಗಳಲ್ಲಿ ದುಂಡಾಣು ಸೊರಗು ರೋಗ ಸರ್ವೇ ಸಾಮಾನ್ಯ ಅನ್ಬೋದು. ಹಾಗೆ ಶಿಲೀಂಧ್ರ ಸೊರಗು ರೋಗ ಬರುತ್ತೆ, ಹಾಗೆ ದುಂಡಾಣುವಿನಿಂದ ಬರುತ್ತೆ ಇದು. ಸೊ ಇದು ತರಕಾರಿ ಬೆಳೆಗಳಲ್ಲಿ ಟೊಮ್ಯಾಟೊ, ಬದನೆ, ಮೆಣಸಿನಕಾಯಿ, ಆಲೂಗೆಡ್ಡೆ ಇಂಥ ಬೆಳೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಸೊ ಇದು ರೋಗದ ಮುಖ್ಯವಾದ ಏನಪ್ಪ ಅಂದರೆ ಇದು ಈ ತಕ್ಷಣ ಬಾಡುವಂಥ ಲಕ್ಷಣಗಳನ್ನು ತೋರಿಸುತ್ತೆ. ಈ ಶಿಲೀಂಧ್ರ ಬರುವಂಥ ನಿಧಾನಕ್ಕೆ ಬಾಡುತ್ತೆ. ಈ ದುಂಡಾಣು ಅಥವಾ ಬ್ಯಾಕ್ಟೀರಿಯಾ ಅಂತ ಏನು ಕರಿತೀವಿ ಇದು ತಕ್ಷಣ ಬಾಡುವಂಥ ರೋಗ ಕಂಡು ಬರುತ್ತೆ. ಇವಾಗ ಒಂದು ಉದಾಹರಣೆಗೆ ಒಂದು ಟೊಮೆಟೊ ಬೆಳೆ ಇವತ್ತಿತ್ತಂದ್ರೆ ಇವತ್ತು ಸಂಜೆ ಬೆಳೆ ಚೆನ್ನಾಗಿ ಆರೋಗ್ಯವಾಗಿ ಕಾಣಿಸ್ತಿರುತ್ತೆ, ನಾಳೆ ಬೆಳಗ್ಗೆ ಹೋಗಿ ಹೊಲಕ್ಕೆ ನೋಡಿದಾಗ ಆ ಗಿಡ ಎಲ್ಲ ಬಾಡೋಗಿರುತ್ತೆ. ಸೊ ಅದಕ್ಕೆ ತಕ್ಷಣ ಬಾಡುವಂಥ ಒಂದು ಅಂತ ಅನ್ಬೋದು. ಸೊ ಆಮೇಲೆ ಈ ರೋಗ ಏನಂತ ಉಷ್ಣಾಂಶ ಜಾಸ್ತಿ ಯಾವಾಗಿರ್ತದೆ ದಿನದಲ್ಲಿ ಉಷ್ಣಾಂಶ ಮಧ್ಯಾಹ್ನ ಅಂಥ ಸಮಯದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ನಮಗೆ. ಸಾಮಾನ್ಯವಾಗಿ ಏನಾಗುತ್ತೆ ಗಿಡದ ಬೆಳವಣಿಗೆ ಎಲ್ಲ ಕಡಿಮೆ ಆಗಿ ಗಿಡ ಪೂರ್ತಿ ಒಣಗಿ ಸಾಯುವಂಥ ಚಿಹ್ನೆಗಳು ಕಂಡು ಬರುತ್ತೆ. ಆಮೇಲೆ ಈ ನೀವು ತಾವೇನಾದರೂ ಇದ್ರ ಕಟ್ ಮಾಡಿ ನೋಡಿದರೆ ರೈತರು ಈ ನೆಲಕ್ಕೆ ಅಂತರವಾಗಿರುವಂಥ ಒಂದು ಕಾಂಡವನ್ನು ಕಟ್ ಮಾಡಿ ನೋಡಿದಾಗ ಕಂದು ಬಣ್ಣಕ್ಕೆ ತಿರುಗುವಂಥ ನೀರು ನಾರಿನ ನಮ್ಮದು ನಾಳಗಳೇನಿರ್ತಲ್ಲ ಅಂದರೆ ಒಂದು ಕಾಂಡದಲ್ಲಿ, ಸೊ ಅಲ್ಲೇನಾಗಿದೆ ಎಲ್ಲ ಕಂದು ಬಣ್ಣಕ್ಕೆ ತಿರುಗಿ ಎಲ್ಲ ಸತ್ತೋಗ್ಬಿಟ್ರಿ ಪೂರ್ತಿಯಾಗಿ. ಸೊ ನೀವು ಯಾವುದೇ ಗೊಬ್ಬರ ಅಥವಾ ನೀರು ಕೊಟ್ಟರು ಗಿಡ ಮೇಲೆ ಕೆಳಕಣದೇ ಇಲ್ಲ. ಸೊ ಹಾಗಾಗಿ ಮೇಲಿನ ಭಾಗ ಎಲ್ಲ ಒಣಗಿ ಸತ್ತೋಗ್ಬಿಡುತ್ತೆ. ಸೊ ಇದು ಪ್ರಮುಖವಾಗಿ ಕಂಡು ಬರುವಂಥ ರೋಗಗಳು, ಸಾಮಾನ್ಯವಾಗಿ ಎಲ್ಲರೂ ಈಸಿಯಾಗಿ ಗುರುತಿಸ್ಬೋದು ರೈತರು ಕೂಡ. ಮತ್ತು ಇದರ ಹತೋಟಿ ಹೇಗೆ ಅಂತ? ಸೊ ಇದು ರೋಗ ಸ್ವಲ್ಪ ತೀವ್ರತೆ ಜಾಸ್ತಿ ಆಗೋದ್ರಿಂದ ಮೊದಲಿಗೆ ಹೊಲದಲ್ಲಿ ಏನೋ ತೀವ್ರತೆ ಜಾಸ್ತಿ ಇದೆ, ರೈತರು ಒಂದು ಪರ್ಯಾಯ ಬೆಳೆ ಕ್ರಾಪ್ ರೊಟೇಷನ್ ಅಂತ ಏನು ಕರಿತೀವಿ ಪರ್ಯಾಯ ಬೆಳೆಗಳನ್ನು ಹುಡಿಕೋಬೇಕಾಗ್ತದೆ. ಅದರಲ್ಲೂ ಈ ಏಕದಳ ಬೆಳೆಗಳೇನಿರ್ತಾವಲ್ಲ ಜೋಳ ಅಥವಾ ರಾಗಿ ಅಥವಾ ಮುಂಗಾರು ಜೋಳ ಹಿಂಗಾರು ಜೋಳ ಹೌದಲ್ಲ, ಸೊ ಈ ಬೆಳೆಗಳನ್ನು ಬೆಳೆಯೋದ್ರಿಂದ ಹತೋಟಿ ಮಾಡ್ಬೋದು. ಆಮೇಲೆ ಒಂದೇ ತಕ್ಷಣ ಬಾಡುವಂಥ ಒಂದು ಗುಣಲಕ್ಷಣ ಇರೋದ್ರಿಂದ ನೀರು ಯಾವುದೇ ಕಾರಣಕ್ಕೂ ರೋಗ ಪೀಡಿತ ಪ್ರದೇಶದಿಂದ ಇನ್ನೊಂದು ಜಾಗಕ್ಕೆ ಬರಬಾರ್ದು, ಆ ಥರ ಮುಂಜಾಗ್ರತೆ ವಹಿಸ್ಕೋಬೇಕು. ಒಂದು ಪಕ್ಷ ಕೆಲವೇ ಗಿಡಗಳಿಗೆ ಏನಾದರೂ ರೋಗ ಸೀಮಿತವಾಗಿದ್ದರೆ ಅಂಥ ಗಿಡಗಳಿಗೆ ಈ ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಏನು ಔಷಧಿ ಇದೆಯಲ್ಲ ಅದನ್ನು 1 liter ನೀರಿಗೆ 3 gram ಅಂತ ಮಿಶ್ರಣ ಮಾಡಿ ಅದ್ರ ಜೊತೆಗೆ ಇನ್ನೊಂದು ಸ್ಟೆಪ್ಟೋಸೈಕ್ಲಿನ್ ಅಂತೇಳಿ ಏನೋ ಒಂದು ಬ್ಯಾಕ್ಟೀರಿಯಾ ನಾಶಕ ಅದನ್ನು 1 liter ನೀರಿಗೆ 1/2 gram ಅಂತ ಮಿಶ್ರಣ ಮಾಡಿ ಎಲ್ಲೆಲ್ಲಿ ರೋಗದ ಇದೆಯಲ್ಲ ಅಲ್ಲೇ ಬುಡಕ್ಕೆ ಹಾಕಬೇಕು. ಹಾಕೋದ್ರಿಂದ ಈ ರೋಗನ ಹರಡದನ್ನು ತಪ್ಪಿಸ್ಬೋದು. ಇಷ್ಟು ಮಾಡಿದರೆ ಸಾಕು. ಹಾಗೆ ಇನ್ನೊಂದು ನಂಜಾಣಿನಿಂದ ಬರುವಂಥ ರೋಗ ಟೊಮೆಟೊ ಎಲೆ ಮುದುಡು ರೋಗ, ಇದು ಹೇಗೆ? ಇದು ವೈರಸ್ ಅಂದರೆ ನಂಜಾಣುವಿಂದ ಬರುವಂಥ ರೋಗ. ಇದು ಕೂಡ ಸಾಮಾನ್ಯವಾಗಿ ಟೊಮೆಟೊ ಬೆಳೆಯುವಂಥ ಎಲ್ಲ ಭಾಗದಲ್ಲೂ ಕಂಡು ಬರುತ್ತೆ. ಅದರಲ್ಲೂ ಉಷ್ಣಾಂಶ ಜಾಸ್ತಿ ಇದ್ದಾಗ ಬರುತ್ತೆ ಅಂತ ಅನ್ಬೋದು. ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಇದ್ದಾಗ ಬರುವಂಥ ರೋಗ. ಸಾಮಾನ್ಯವಾಗಿ ಬಿಳಿ ನೊಣ, ವೈಟ್ ಫ್ಲೈ ಅಂತ ಏನು ಕರಿತೀವಿ, ಅದರಿಂದ ಪ್ರಸಾರ ಆಗು ಅಂತ ರೋಗ. ಸೊ ಸಾಮಾನ್ಯವಾಗಿ ಹೊಲದಲ್ಲಿ ಹೋದ್ರೆ ಎಲೆ ಮುದುಡಿಕೊಂಡಿರುವಂಥ ಚಿಹ್ನೆಗಳು ಸಾಮಾನ್ಯವಾಗಿ ಕಂಡು ಬರುತ್ತೆ. ಈ ಕೆಳಮುಖವಾಗಿ ಎಲೆ ಮುದುರಿಕೊಂಡಿರ್ತವೆ, ಆಮೇಲೆ ಎಲೆಗಳು ನೋಡಿ ದಪ್ಪೋ ಆಗಿರ್ತವೆ, ಒರಟಾಗಿರ್ತವೆ, ಆಮೇಲೆ ಎಲೆಗಳು ಚಿಕ್ಕದಾಗೋದು, ಆಮೇಲೆ ಈ ಎಲೆಗಳು ಈ ಒಂದು ಕಾಂಡಗಳೇನಾಗ್ತವೆ ಹೆಚ್ಚಿನ ಕವಲು ಹೊಡೆದ್ಬಿಟ್ಟು ಎಲೆಗಳೆಲ್ಲ ಈ ಬಿಳಿಚ್ಕೊಂಡ್ಬಿಟ್ಟಿರ್ತವೆ, ಮೊಸಾಯಿಕ್ ಚಿಹ್ನೆ ಅಂತ ಕರಿತೀವಿ, ಇವು ಕಂಡು ಬರುತ್ತೆ. ಆಮೇಲೆ ಒಂದು ಗಿಡದ ಒಂದು ಕುಂಠಿತ ಬೆಳವಣಿಗೆ ಆಗಿ ಕಂಡು ಬರುತ್ತೆ. ಸಾಮಾನ್ಯವಾಗಿ ಈ ಜಾಸ್ತಿ ಅಂದರೆ ಹೆಚ್ಚಾಗಿ ಬಾಧೆ ಆಯ್ತಪ್ಪ ಅಂಥ ಗಿಡಗಳಲ್ಲಿ ನಿಮ್ಗೆ ಯಾವುದೇ ಕಾಯಿನೇ ಬರೋದಿಲ್ಲ. ಮತ್ತು ಕಾಯಿ ಕಚ್ಚುವ ಸಮ ಭಾಳ ಕಡಿಮೆ, ಭಾಳ ಕಡಿಮೆ, ಕಾಯಿನೇ ಬರೋದಿಲ್ಲ. ಸಾಮಾನ್ಯ ತೀವ್ರತೆ ಜಾಸ್ತಿ ಆಯ್ತಪ್ಪ ಅಂದರೆ ನಿಮಗೆ ಒಂದು ನೂರು ಭಾಗ ನಿಮಗೆ ಬೆಳೆ ಬರೋದೇ ಇಲ್ಲ ಅಂತ ನಷ್ಟ ಆಗ್ಬೋದು. ಆಮೇಲೆ ಈ ರೋಗ ಗಿಡದ ಯಾವ್ದು ಹಂತದಲ್ಲಿ ಬೇಕಾದ್ರೂ ಬರ್ಬೋದು, ಅಂದ್ರೆ ಸಸಿ ಮಡಿಯಲ್ಲೇ ಬರ್ಬೋದು ನಿಮ್ಗೆ, ಅಥವಾ ನೀವು ನಾಟಿ ಮಾಡಿದಾಗಾದ್ರೂ ಬರ್ಬೋದು. ಸೊ ಹಾಗಾಗಿ ಬಹಳ ಜಾಗರೂಕತೆಯಿಂದ ಇರ್ಬೇಕು ರೈತರು. ಈ ಹತೋಟಿ ಕ್ರಮವನ್ನು ರೈತರು ಈ ಸಸಿ ಮಾಡಿ ಮಾಡಿದಾಗಿಂದಲೇ ಮಾಡ್ಕೊಂಡ್ಬರ್ಬೇಕು ಮಾಡ್ಕೊಂಡ್ಬರ್ಬೇಕು. ಸಸಿ ಮಡಿ ತಾವೇ ಏನಾದರೂ ತಯಾರಿಸ್ಕೊಂಡ್ರೆ ಆ ಸಸಿ ಮಡಿ ಎಷ್ಟು ಒಂದು ಏನಿತ್ತು ವಿಸ್ತೀರ್ಣ ಅಥವಾ ಸೈಜ್ ಅದಕ್ಕೆ ಒಂದು ಪರದೆಯನ್ನು ಹಾಕಬೇಕು. ಒಂದು ಅದನ್ನಂದರೆ ಈ ನೈಲಾನ್ ಚೌಕಟ್ಟನ್ನು ಮಾಡಿ ಅದ್ರ ಮೇಲೆ ಹಾಕೋಬೇಕು. ಈಗಂತೂ ನರ್ಸರಿಗಳಲ್ಲಿ ಮಾಡುವಂಥ ಒಂದು ಇತ್ತೀಚೆಗೆ ಜಾಸ್ತಿ ಇದೆ. ಸೊ ಕೆಲವು ರೈತರು ತಾವೇ ಮಾಡ್ತಾರೆ ಇನ್ನೂ ಕೂಡ. ಸೊ ಓಪನ್ ಆಗಿ ಅಂದರೆ ಮಾಡಬಾರ್ದು. ಸೊ ಮೇಲೆ ಒಂದು ನೈಲಾನ್ ಚೌಕಟ್ಟು ಹಾಕಿ ಅದ್ರ ಮೇಲೆ ಯಾವುದೇ ಅದ್ರ ಒಳಗಡೆ ಹುಳಗಳು ಹೋಗ್ಬಾರ್ದು. ಅದೇ ಕಾರಣ ಇದು ಹರಡೋದಕ್ಕೆ ಅವಕಾಶ ಕೊಡಬಾರ್ದು. ಈ ಬಿಳಿ ನೊಣಗಳು ಒಳಗಡೆ ಹೋಗದಂಗೆ ಅದು ನೈಲಾನ್ ಚೌಕಟ್ ಹಾಕಿಟ್ಕೋಬೇಕು ಪೂರ್ತಿಯಾಗಿ. ಅದು ನಮ್ಗೆ ಎಷ್ಟು ಸಸಿ ಮಡಿಬೇಕೋ ಅಷ್ಟು ಮಾಡ್ಕೋಬೇಕಾಗ್ತದೆ ಪೂರ್ತಿಯಾಗಿ. ಸೊ ಒಂದು ಪಕ್ಷ ಈಗ ನಾವೇನಾದರೂ ಅಲ್ಲಿ ಇಲ್ಲಿ ಸ್ವಲ್ಪ ಸಣ್ಣ ಚಿಹ್ನೆ ಕಂಡು ಬಂದರೆ ಸಸಿ ಮಡಿಗಳು ಕೂಡ ಅಲ್ಲಿ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಕು, ನರ್ಸರಿಯಲ್ಲೇ ಮಾಡಬೇಕು ಸಸಿ ಮಡಿಗಳನ್ನು. ಈಗ ನಿಮಗೆ ಡೈಮಿಥಿಯೋಟ್ ಅಂತ ಮೊದಲಿಂದಲೂ ಇದೆ, ಡೈಮಿಥಿಯೋಟ್ ಇದೆ, ಅದು 1 ಲೀಟರ್ಗೆ 1.7 ml ಹಾಕೊಂಡು ಸಿಂಪಡಣೆ ಮಾಡೋದು 1 ಲೀಟರ್ಗೆ. ಅಥವಾ ಇಲ್ಲಾಂದರೆ ಈಗ ಇಮಿಡಾಕ್ಲೋಪಿಡ್ 17.8 ml ಅಂತ ಔಷಧಿ ಇದೆ, ಅದನ್ನು 1 ಲೀಟರ್ ನೀರಿಗೆ 1/2 ml ಮಿಶ್ರಣ ಮಾಡಿಕೊಂಡು ಸಿಂಪಡಣೆಯನ್ನು ಸಸಿ ಮಡಿಯಲ್ಲೇ ಮಾಡಬೇಕು. ಆಮೇಲೆ ಇದನ್ನು ನೀವು ನಾಟಿ ಮಾಡಿದ್ದಾದಮೇಲೆ, ಅಂದರೆ ಈಗ ನಾವು ಮುಖ್ಯ ಭೂಮಿಗೆ ನಾಟಿ ಮಾಡ್ತೀವಲ್ಲ, ನಾಟಿ ಮಾಡಿದ್ದಾದಮೇಲೆ ಏನ್ಬೇಕು, ಒಂದು ಈ ಹಳದಿ ಬೋರ್ಡ್ ಬರ್ತಾವೆ ಸುಮಾರು 1 ಅಡಿ ಸೈಜಿನ ಅಂತ. ಸೊ ಹಳದಿ ಬೋರ್ಡ್ಗಳನ್ನು ನಿಮ್ಮ ಬೆಳೆಯ 1 ಅಡಿಯ ಮೇಲೆ ಹಳದಿ ಬೋರ್ಡ್ಗಳನ್ನು ಹಾಕಬೇಕು, ನೇತಾಕಬೇಕು. 1 ಎಕರೆಗೆ 10-15 ಇಲ್ಲ 20 ಹಾಕಿದ್ರೆ ಏನು ತೊಂದರೆ ಏನಿಲ್ಲ. ಹಳದಿ ಬೋರ್ಡ್ಗಳು ಹಾಕಿದಾಗ ಈ ಬಿಳಿ ನೊಣಗಳು ಈ ಹಳದಿ ಕಲರ್ಗೆ ಅಟ್ರಾಕ್ಟ್ ಆಗ್ತವೆ, ಆಕರ್ಷಿತವಾಗಿ ಹಳದಿ ಬೋರ್ಡಲ್ಲಿ ಅಂಟಿರೋದ್ರಿಂದ ಬಂದು ಅವಕ್ಕೆಲ್ಲ ಅಂಟುಕೊಂಡ್ಬಿಡ್ತವೆ. ಸೊ ಇದು ಸುಲಭವಾದಂತ ಅಂದ್ರೆ ಇಲ್ಲಿ ನಾವು ಔಷಧಿ ಹೊಡೆಯೋದು ಸಸಿ ಮಡಿಯಲ್ಲಿ ರೋಗಕ್ಕಲ್ಲ, ಕೀಟಗಳನ್ನೇ ನಾವು ಕೀಟಬೇಕು. ಈಗ ವೈರಸ್ ರೋಗಗಳು ಬಂದಾಗ ಏನಾಗುತ್ತೆ, ನಾವು ವೈರಸ್ ಅನ್ನ ನೇರವಾಗಿ ಸಾಯಿಸಕ್ ಆಗುದಿಲ್ಲ, ಅದು ಪ್ರಸಾರ ಮಾಡುವಂತ ಕೀಟಗಳನ್ನ ಸಾಯಿಸೋದು ನಮ್ಮ ಪ್ರಮುಖ. ಅಂದ್ರೆ ಕೀಟಗಳನ್ನ ಹತೋಟಿ ಮಾಡಿದ್ರೆ ವೈರಸ್ನ ಕಡಿಮೆ ಹತೋಟಿ ಆಗುತ್ತೆ. ಅದೇ ರೀತಿಯಾಗಿ ಈ ಮುಖ್ಯ ಭೂಮಿಯಲ್ಲಿ ಕೂಡ ಹಳದಿ ಬೋರ್ಡ್ಗಳು ಹಾಕಿದ ನಂತರ ರೋಗ ಇನ್ನೂ ಅಲ್ಲೆಲ್ಲಿ ಕಂಡು ಬಂದಾಗ ನಿಮಗೆ ಔಷಧಿಗಳನ್ನು ಸಿಂಪಡಣೆ ಮಾಡ್ಕೋಬಹುದು. ಅದು ಇಮಿಡಾಕ್ಲೋಪ್ರಿಡ್ ಔಷಧಿ ಇದೆ, 17.5 ml ಅಂತ, 1/2 ml 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡುವುದು. ರೋಗದ ತೀವ್ರತೆ ಅನುಗುಣವಾಗಿ ಮಾಡ್ಕೋಬಹುದು 10-15 ದಿವಸದ ಅಂತರಲ್ಲಿ. ಆಮೇಲೆ ಇನ್ನೊಂದು ಏನಂದ್ರೆ ಹೊಲದ ಸುತ್ತ ಈ ಕಳೆಗಳನ್ನ ಬಹಳ ಬಿಟ್ಕೋಬಾರ್ದು, ಸ್ವಚ್ಛವಾಗಿ ಇಟ್ಕೋಬೇಕು. ಯಾಕಂದ್ರೆ ವೈರಸ್ ರೋಗ ಕಳೆಗಳ ಮೇಲೆ ಬಹಳಷ್ಟು ಬರ್ತವೆ ನಿಮ್ಮ ಹೊಲಗಳು ಬಹಳ. ಆಮೇಲೆ ಸತತವಾಗಿ ಒಂದೇ ಬೆಳೆಯನ್ನು ಟೊಮೆಟೊ ವರ್ಷ ಪೂರ್ತಿ ಅವನೇ ಬೆಳೆದು ಬೆಳೆದು ಬೆಳೀತಾ ಇರ್ಬೋದು, ಬೆಳೆ ಬದಲಾವಣೆ ಮಾಡ್ತಾ ಇರಬೇಕು. ಯಾಕಂದ್ರೆ ರೋಗಾಣುಗಳೆಲ್ಲ ಇರೋದ್ರಿಂದ ಜಾಸ್ತಿ ಬರುವಂತ ಸನ್ನಿವೇಶ ಬಹಳ ಇರುತ್ತೆ. ಈ ರೀತಿ ಎಲ್ಲಾ ಕ್ರಮಗಳನ್ನು ತಿಳ್ಕೊಂಡು ಪಾಲಿಸಬೇಕು. ಇವೆಲ್ಲ ಸುಲಭವಾದ ಕ್ರಮಗಳೇ, ಅದೇನಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು, ಆವಾಗ ನಾವು ಪಾಲನೆ ಮಾಡಿಕೊಂಡ್ರೆ ಸುಲಭವಾಗಿ ಅಥಾರಿಟಿ ಮಾಡಬಹುದು. ಇಲ್ಲಾಂದ್ರೆ ಖರ್ಚು ಬಹಳ ಆಗುತ್ತೆ, ಔಷಧಿಗಳನ್ನ ಜಾಸ್ತಿ ಹೊಡಿಬೇಕಾಗತ್ತೆ, ಶ್ರಮನೂ ಜಾಸ್ತಿ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ನಿಜ ನೋಡಿ, ಆ ದೃಷ್ಟಿಯಿಂದ ಡಾಕ್ಟರ್ ಕಾಂತರಾಜ್ ಅವರೇ, ತರಕಾರಿ ಬೆಳೆಗಳಿಗೆ ಸಾಮಾನ್ಯವಾಗಿ ಬರುವಂತ ರೋಗಗಳು ಯಾವುವು ಮತ್ತೆ ಅವನ್ನ ನಾವು ಗುರುತಿಸಿ ಯಾವ ರೀತಿ ಹತೋಟಿ ಮಾಡಬಹುದು ಅನ್ನೋದನ್ನ ನಮ್ಮ ತರಕಾರಿ ಬೆಳೆಗಾರರಿಗೆ ತಿಳಿಸೋಣ ಅಂತ ಕೇಳಿದೆ. ಬಹಳಷ್ಟು ಮಾಹಿತಿ ಮಾಡಿಕೊಟ್ರಿ, ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ತರಕಾರಿ ಬೆಳೆಗಳಲ್ಲಿ ಕಂಡುಬರುವ ರೋಗಗಳು ಮತ್ತು ನಿರ್ವಹಣೆ ಈ ಕುರಿತು ಅರಭಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕೆಯ ಮಹಾವಿದ್ಯಾಲಯದ ಸಸ್ಯರೋಗಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ವಿ ಕಾಂತರಾಜು ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಗಿರೀಶ್ ವಿ ಪಾಟೀಲ್. ಈಗ ಕೇಳಿ, ಬೈಲಂಬಲ್ ತಾಲೂಕಿನ ಸಂಪಗಾವದ ದುರ್ಗುಂಡಪ್ಪ ತೋಟಗಿ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಯಾಕ್ ಚಿಂತಿ ಮಾಡ್ತಿದಿ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ ಚಿಂತಿ ಮಾಡಿ ಎಲೆ ಮನವೇ ನಿನಗ, ಯಾತರ ದುಃಖವಿಲ್ಲ ಎಲೆ ಮನವೇ, ಯಾತರ ದುಃಖವಿಲ್ಲ ಎಲೆ ಮನವೇ. ಧ್ಯಾನವ ಮಾಡಿ ಸಕಾರ ಮಾಡಿಕೊಂಡು ಇರುಮನವೇ, ಸಕಾರ ಮಾಡಿಕೊಂಡು ಇರುಮನವೇ. ಮಾಡಬಾರ್ದು ಎಲೆ ಮನವೇ ನೀನು, ಸುಳ್ತಾನ ಹೇಳಬಾರ್ದು ಎಲೆ ಮನವೇ, ಕಳ್ತನ ಮಾಡಬಾರ್ದು ಎಲೆ ಮನವೇ ನೀನು, ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರೆ, ಅಲ್ಲಂತನೆ ಬಾರದು ಎಲೆ ಮನವೇ, ಅಲ್ಲಂತನೆ ಬಾರದು ಎಲೆ ಮನವೇ. ಎಲೆ ಮನವೇ ಇದು ಪೂರದಿ ದದ ತಂತಿ ಎಲೆ ಮನವೇ, ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು ಪೂರದಿ ದದ ತಂತಿ ಎಲೆ ಮನವೇ. ಶೇರದವರ ಮುಂದೆ ಜಾರಿ ನೀ ಬೀಳದಂತೆ, ಪಾರಾಗಿ ಹೋಗಬೇಕು ಎಲೆ ಮನವೇ, ಪಾರಾಗಿ ಹೋಗಬೇಕು ಎಲೆ ಮನವೇ. ಸಂಸಾರ ಎಲೆ ಮನವೇ, ಹೋಗುತ್ತಿಹುದು ಕಾಯ ವ್ಯರ್ಥ, ಹೋಗುತ್ತಿಹುದು ಕಾಯ ವ್ಯರ್ಥ, ಹೋಗುತ್ತಿಹುದು ಕಾಯ ವ್ಯರ್ಥ, ಹೋಗುತ್ತಿಹುದು ಕಾಯ ವ್ಯರ್ಥ.